की मासिक किश्त देकर प्रवेश कर सकते हैं। 18 से 40 वर्ष तक के किसान इस अंशदायक योजना में सरकार देगी बराबर का योगदान। सभी किसान भाई बहन इस योजना के लाभ के लिए जनसेवा केंद्र में जाएं और अपना निःशुल्क नामांकन कराएं। प्रधानमंत्री किसान मान धन योजना, अन्नदाता के परिश्रम को संबल, पेंशन से सुरक्षित उनका कर। कृषि एवं किसान कल्याण मंत्रालय, भारत सरकार द्वारा जनहित में जारी। ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ನರ್ಸರಿ ನಿರ್ವಹಣೆ, ಜಲ ಸಂರಕ್ಷಣೆ, ಪಕ್ಷಿ ವೀಕ್ಷಣೆ ಈ ಕುರಿತು ವೆಂಕಟೇಶ್ವರ ಎಚ್ ರಾಮಕುಂಜ ಅವರೊಂದಿಗಿನ ಸಂದರ್ಶನ ಕೇಳೋಣ. ವೆಂಕಟೇಶ್ವರ ಅವರ ನಮಸ್ಕಾರ. ನಮಸ್ತೆ. ಕೃಷಿ ಅಂದ ತಕ್ಷಣ ನಾವು ಯೋಚನೆ ಮಾಡುವಂತಹದ್ದು ಕೃಷಿಯಿಂದ ಹೆಚ್ಚು ಲಾಭದಾಯಕವಾಗಿ ಅದನ್ನು ಮಾಡಬೇಕು, ಹೆಚ್ಚು ಲಾಭ ಬರಬೇಕು ಅಂತ ಹೇಳಿ. ಕೃಷಿಯಲ್ಲಿ ಸುಸ್ಥಿರತೆ ಅಥವಾ ನಿರಂತರವಾಗಿ ಒಂದೇ ಮಟ್ಟದ ಒಂದು ಆದಾಯವನ್ನು ನಿರೀಕ್ಷೆ ಮಾಡಬೇಕಿದ್ರೆ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಎಷ್ಟರ ಮಟ್ಟಿಗೆ ಮಹತ್ವವನ್ನು ಪಡ್ಕೊಳ್ತದೆ? ಮಣ್ಣು ಅನ್ನೋದು ಕೃಷಿಯಲ್ಲಿ ತಾಯಿ ಇದ್ದ ಹಾಗೆ ಎಲ್ಲಾ ಸಸ್ಯಗಳು ಮಣ್ಣಿನ ಸಹಾಯದಿಂದ ಬೆಳೀತೇವೆ. ಈ ಮಣ್ಣು ಮತ್ತು ನೀರು ಇವೆರಡೂ ಇಲ್ಲದೆ ಕೃಷಿ ಅಂತ ಹೇಳುವಂತಹದ್ದು ಸಾಧ್ಯ ಇಲ್ಲ. ಆ ಮಣ್ಣು ಎಷ್ಟು ಫಲವತ್ತಾಗಿದೆ, ಯಾವ ಮಣ್ಣಿನ ತರಗತಿ ಯಾವುದು ಎನ್ನುವುದರ ಮೇಲೆ ನಾವು ಮಾಡುವಂತಹ ಕೃಷಿಯನ್ನ ನಾವು ನಿರ್ಧರಿಸಬೇಕು. ಎಲ್ಲಾ ಮಣ್ಣುಗಳಲ್ಲಿಯೂ ಎಲ್ಲಾ ರೀತಿಯ ಕೃಷಿಯು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಮುಖ್ಯವಾಗಿ ಅಡಿಕೆ ಕೃಷಿಯ ಬಗ್ಗೆ ಹೇಳುವುದಾದ್ರೆ ಕೆಂಪು ಮಣ್ಣು ಅಂದ್ರೆ ಲ್ಯಾಟರೈಟ್ ಸಾಯಿಲ್ ಅಂತ ಹೇಳ್ತಾರೆ. ಈ ಮಣ್ಣಿನಲ್ಲಿ ಅಡಿಕೆ ಕೃಷಿ ತುಂಬಾ ಸಕ್ಸಸ್ಫುಲ್, ಯಶಸ್ವಿಯಾಗಿದೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಂತಹ ಮಣ್ಣು ಇರುವುದರಿಂದ ಇಲ್ಲಿ ಅಡಿಕೆ ಕೃಷಿ ತುಂಬಾ ಯಶಸ್ವಿಯಾಗಿ ನಡೀತಾ ಉಂಟು. ಹಾಗೆ ಬಿಳಿ ಮಣ್ಣಿನಲ್ಲಿ ಅಡಿಕೆ ಕೃಷಿ ಅಷ್ಟು ಚೆನ್ನಾಗಿ ಬರುವುದಿಲ್ಲ. ಬಿಳಿ ಮಣ್ಣು ಅಂದ್ರೆ ಮಣ್ಣಿನಲ್ಲಿ ಫಲವತ್ತತೆ ತುಂಬಾ ಕಡಿಮೆ ಇರ್ತದೆ. ಕಪ್ಪು ಮಣ್ಣಿನಲ್ಲಿ ಫಲವತ್ತತೆ ಹೆಚ್ಚಿರ್ತದೆ. ನಮ್ಮ ಕಡೆ ಕಪ್ಪು ಮಣ್ಣು ಸಿಗುವುದು ತುಂಬಾ ಅಪರೂಪ ದಕ್ಷಿಣ ಕನ್ನಡದಲ್ಲಿ. ಇಲ್ಲಿ ಏನೊಂದು ಕೆಂಪು ಮಣ್ಣಿದೆ, ಈ ಮಣ್ಣಿನಲ್ಲಿ ಅಡಿಕೆ ಕೃಷಿ ತುಂಬಾ ಚೆನ್ನಾಗಿ ನಡೀತದೆ. ಇದು ಮೀಡಿಯಂ ಲೆವೆಲಿನ ಫಲವತ್ತತೆಯನ್ನು ಹೊಂದಿದೆ. ಹಾಗೂ ಇದರಲ್ಲಿ ನೀರು ಚೆನ್ನಾಗಿ ಬಸಿದು ಹೋಗುವಂತಹ ವ್ಯವಸ್ಥೆ ಕೂಡ ಇದೆ ಈ ಮಣ್ಣಿನಲ್ಲಿ. ಇನ್ನು ನೀರಿನ ಬಗ್ಗೆ ಹೇಳುವುದಾದ್ರೆ ಸಸ್ಯಗಳಿಗೆ ಬೇರೆ ಬೇರೆ ಸಸ್ಯಗಳಿಗೆ ಬೇರೆ ಬೇರೆ ರೀತಿಯ ನೀರಿನ ಅವಶ್ಯಕತೆ ಇರ್ತದೆ. ಎಲ್ಲಾ ಸಸ್ಯಗಳಿಗೂ ಒಂದೇ ರೀತಿಯ ನೀರಿನ ಅವಶ್ಯಕತೆ ಇರುವುದಿಲ್ಲ. ಹಾಗೆಂತ ಹೇಳಿ ನೀರಿಲ್ಲದೆ ಯಾವುದೇ ಸಸ್ಯಗಳು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಯಾವ ಯಾವ ಸಸ್ಯಗಳಿಗೆ ಯಾವ ಯಾವ ರೀತಿಯಲ್ಲಿ ಯಾವ ಪ್ರಮಾಣದಲ್ಲಿ ನೀರು ಬೇಕು ಅಂತ ಹೇಳುವುದನ್ನ ಕೃಷಿಕನಾದವನು ನಿರ್ಧರಿಸಿ ಆ ಪ್ರಕಾರದಲ್ಲಿ ನೀರನ್ನ ಒಂದು ಲೆಕ್ಕಾಚಾರದಲ್ಲಿ ಉಪಯೋಗಿಸಿದರೆ ನೀರಿನ ಉಳಿತಾಯವನ್ನು ಮಾಡಬಹುದು ಹಾಗೂ ಸಸ್ಯದ ಆರೋಗ್ಯವನ್ನು ರಕ್ಷಿಸಿ ಉತ್ತಮವಾದ ಫಲವನ್ನು ಕೂಡ ಪಡೆಯಬಹುದು. ನೀರಿನ ಸಂರಕ್ಷಣೆ ಅಂದ ತಕ್ಷಣ ನಮಗೆ ವಿಚಾರಕ್ಕೆ ಬರುವಂತಹದ್ದು ಮಳೆ ನೀರನ್ನು ನಾವು ಕೊಯ್ಲು ಮಾಡಬೇಕು ಅಂತ ಹೇಳಿ. ಅದು ಜಲಮೂಲಗಳಲ್ಲಿ ವಿಶೇಷವಾಗಿ ಈಗ ಬೋರ್ವೆಲ್ ಆಗ್ಬಹುದು, ಬಾವಿ ಆಗ್ಬಹುದು, ಕೆರೆ ಆಗ್ಬಹುದು ಅಥವಾ ತೋಡು ಹೊಳೆಯು ಕೂಡ ಆಗ್ಬಹುದು. ಈ ನೀರಿನ ಸಂರಕ್ಷಣೆಯನ್ನ ಯಾವ ರೀತಿ ಮಾಡಬಹುದು ನಮ್ಮ ಒಂದು ಅಡಿಕೆಯ ಸುತ್ತಮುತ್ತ ಅಡಿಕೆಯ ಒಂದು ಪರಿಸರದಲ್ಲಿ? ನೀರಿನ ಸಂರಕ್ಷಣೆ ಅಂತ ಹೇಳುವಾಗ ನಾವು ಆ ನೀರಿನ ಒಂದು ಹಿಂದೆ ಹೇಗಿತ್ತು, ನೀರಿನ ಸ್ಥಿತಿಗತಿ ಭೂಮಿಯಲ್ಲಿ ಅಂತ ಹೇಳುವುದನ್ನ ಒಂದು ಸ್ವಲ್ಪ ಫ್ಲಾಶ್ ಬ್ಯಾಕ್ ಹಿಂದೆ ತಿರುಗಿ ನೋಡಬೇಕು. ಹಿಂದೆ ಸಾಮಾನ್ಯ ಒಂದು 20-30 ವರ್ಷದ ಹಿಂದೆ ನಮ್ಮಲ್ಲೆಲ್ಲ ನೀರು ಅಂತ ಹೇಳುವಂತಹದ್ದು ಒಂದು ತುಂಬಾ ಕಡಿಮೆ ಇರುವಂತಹ ಸಂಪನ್ಮೂಲ ಅಂತ ಇರಲಿಲ್ಲ. ಧಾರಾಳವಾಗಿ ನೀರು ಎಲ್ಲಾ ಕಡೆಯೂ ನಮಗೆ ಲಭ್ಯವಾಗ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಕಾಡನ್ನ ನಾಶ ಮಾಡ್ತಾ ಹೋಗಿ ಹಾಗೂ ಕೃಷಿಯನ್ನ ಹೆಚ್ಚು ಮಾಡ್ತಾ ಹೋಗಿ ನಮ್ಮ ಚಟುವಟಿಕೆಗಳು ಈ ರೀತಿಯಲ್ಲಿ ವಿಸ್ತಾರವಾಗ್ತಾ ಹೋದ ಹಾಗೆ ನೀರು ಅಂತ ಹೇಳುವಂತಹದ್ದು ಒಂದು ಕಡಿಮೆಯಾಗುವಂತಹ ಒಂದು ಸಂಪನ್ಮೂಲ ಅಂತ ಹೇಳುವುದು ನಮ್ಮ ಅರಿವಿಗೆ ಈಗ ಬರ್ತಾ ಉಂಟು. ನಿಜವಾಗಿಯಾದ್ರೂ ಕಾಡು ಅಂತ ಹೇಳುವಂತಹದ್ದು ನೀರಿನ ತಾಯಿ. ಏನೊಂದು ಆಕಾಶದಿಂದ ಮಳೆ ಬರ್ತದೆ, ಆ ಬಿದ್ದಂತಹ ಮಳೆಯನ್ನ ಒಂದು ಸ್ಪಾಂಜಿನ ರೀತಿಯಲ್ಲಿ ಕಾಡು ಹಿಡಿದಿಟ್ಟುಕೊಳ್ಳುತ್ತದೆ. ಆ ನಂತರ ಬೇಕಾದ ಹಾಗೆ ಅದನ್ನ ಸ್ವಲ್ಪ ಸ್ವಲ್ಪವೇ ಬಿಡುಗಡೆ ಮಾಡ್ತದೆ. ಈ ಕಾಡನ್ನ ನಾವು ನಾಶ ಮಾಡ್ತಾ ಮಾಡ್ತಾ ಹೋದ ಹಾಗೆ ಏನಾಗ್ತದೆ ಅಂತ ಹೇಳಿದ್ರೆ ಬಿದ್ದಂತಹ ಮಳೆಯ ನೀರು ಭೂಮಿಯ ಒಳಗೆ ಇಂಗದೆ ನೇರವಾಗಿ ಸಮುದ್ರಕ್ಕೆ ಸೇರ್ತಾ ಉಂಟು. ಈಗ ನಾನು ಕೂಡ ಒಬ್ಬ ಅಡಿಕೆ ಕೃಷಿಕ. ಅಡಿಕೆ ಕೃಷಿ ಅಂತ ಹೇಳುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಜೀವನಾಡಿ. ಆದರೆ ಅಡಿಕೆ ಕೃಷಿ ಅಂತ ಹೇಳುವಂತಹದ್ದು ನೀರಿನ ಸಂಪನ್ಮೂಲವನ್ನ ಸಿಕ್ಕಾಪಟ್ಟೆ ಬಳಸಿಕೊಳ್ತದೆ. ಹಿಂದೆ ಭತ್ತದ ಗದ್ದೆಗಳು ಇತ್ತು. ಭತ್ತದ ಗದ್ದೆಗಳಲ್ಲಿ ನೀರು ಹೇಗಿತ್ತು ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ನೀರನ್ನ ಕಟ್ಟಿ ನಿಲ್ಲಿಸ್ತಾ ಇದ್ರು ಗದ್ದೆಯಲ್ಲಿ. ಆ ನಿಂತಹ ನೀರಿನಲ್ಲಿ ಗದ್ದೆಯನ್ನ ಬೆಳೆಸ್ತಾ ಇದ್ರು. ಆ ನಂತರ ಬೇಸಿಗೆಯಲ್ಲಿ ಅವರು ಕೇವಲ ಕೆಲವು ಧಾನ್ಯಗಳನ್ನ, ನೀರು ಅತ್ಯಂತ ಕಡಿಮೆ ಬೇಕಾಗುವಂತಹ ಧಾನ್ಯಗಳನ್ನ ಮಾತ್ರ ಬೆಳೆಸಿ ಆನಂತರ ಹಾಗೆ ಬಿಡ್ತಾ ಇದ್ರು. ಆವಾಗ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ನೀರನ್ನ ನಾವು ಅವರು ಭೂಮಿಯ ಒಳಗೆ ಡೆಪಾಸಿಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಆ ಡೆಪಾಸಿಟ್ ಅನ್ನ ಅವರು ಕೈ ಹಾಕಿ ಮತ್ತೆ ಯಾವತ್ತೂ ತೆಗಿತಾ ಇರಲಿಲ್ಲ. ಈಗ ಅಡಿಕೆ ಕೃಷಿ ಮಾಡ್ತಾ ಮಾಡ್ತಾ ಏನಾಗಿದೆ ಅಂತ ಹೇಳಿದ್ರೆ, ಅಡಿಕೆಗೆ ನೀರು ನಿಲ್ಲಬಾರದು. ಅಡಿಕೆಯ ಏನೊಂದು ಅದರ ಬೇರಿನ ಒಂದು ಮಟ್ಟ ಇದೆ, ಅದಕ್ಕಿಂತ 1 ಫೀಟ್ ಕೆಳಗೆ ನೀರು ಇರಬೇಕು. ಅದಕ್ಕಿಂತ ಮೇಲೆ ನೀರು ಬಂದರೆ ಅಡಿಕೆ ಕೃಷಿಗೆ ಹಾನಿ ಅಂತ ಹೇಳುವಂತಹದ್ದು ವಿಜ್ಞಾನಿಗಳ ಹಾಗೂ ಕೃಷಿಕರ ಅಭಿಮತ. ಹಾಗಾಗಿ ಅಡಿಕೆ ತೋಟದಲ್ಲಿ ಬಸಿ ಕಾಲುವೆಗಳನ್ನ ಮಾಡಿ ಮಳೆಗಾಲದಲ್ಲಿ ನೀರನ್ನ ಹೊರಗೆ ಕಳಿಸ್ತಾರೆ. ಬೇಸಿಗೆಯಲ್ಲಿ ಎಲ್ಲಿಯೇ ಇರಲಿ ನೀರು, ಅಲ್ಲಿಂದ ತೆಗೆದು ಅಡಿಕೆ ತೋಟಕ್ಕೆ ಆಗುವಂತಹ ಪರಿಸ್ಥಿತಿ. ಈ ಕಾರಣದಿಂದಾಗಿ ನೀರು ಅಂತ ಹೇಳುವಂತಹದ್ದು ಅಡಿಕೆ ಕೃಷಿ ಆಗುವಂತಹ ಜಾಗದಲ್ಲಿ ತುಂಬಾ ಕಡಿಮೆ ಆಗ್ತಾ ಉಂಟು. ಇದು ಕಳವಳಕಾರಿ ವಿಚಾರ. ಇದಕ್ಕೆ ಎಲ್ಲ ಸಮಾಜದ ಎಲ್ಲ ಸದಸ್ಯರು, ಅಡಿಕೆ ಕೃಷಿಕರು ಮುಖ್ಯವಾಗಿ, ಎಲ್ಲರೂ ಸೇರಿಕೊಂಡು ಚಿಂತನೆ ಮಾಡಿ ಆ ನೀರನ್ನು ಉಳಿಸುವಂತಹ ಬೇರೆ ಬೇರೆ ಕಾರ್ಯಗಳನ್ನು ನಾವು ಮಾಡುವಂತಹದ್ದು ಅತ್ಯಂತ ಅವಶ್ಯಕ. ಅಲ್ಲದಿದ್ರೆ ಈಗಾಗಲೇ ಕೆರೆ ಇಲ್ಲ, ಬಾವಿ ಇಲ್ಲ, ಕೇವಲ ಬೋರ್ವೆಲ್ಗಳಲ್ಲಿ ಮಾತ್ರ ಅಡಿಕೆ ಕೃಷಿ ಹಾಗೂ ಜನಜೀವನದ ಕುಡಿಯುವ ನೀರಿನ ಅವಶ್ಯಕತೆ ಪೂರೈಕೆ ಕೂಡ ಕೇವಲ ಬೋರ್ವೆಲ್ಗಳಲ್ಲಿ ನಿಂತುಕೊಂಡಿದೆ. ಇನ್ನು ಇದು ಹೀಗೆ ಮುಂದುವರೆದರೆ ಬಹುಶಃ ಇನ್ನೊಂದು 10-20 ವರ್ಷದಲ್ಲಿ ನೀರಿಗಾಗಿ ಹಾಹಾಕಾರ ಉಂಟಾಗುವಂತಹ ಪರಿಸ್ಥಿತಿ ಖಂಡಿತ ಬರಬಹುದು. ಇದು ನೀರಿನ ಉಪಯೋಗದ ಬಗ್ಗೆ ಆಯಿತು, ಸದ್ಬಳಕೆಯ ಬಗ್ಗೆ ಆಯಿತು, ಆದರೆ ನೀರಿನ ಸಂರಕ್ಷಣೆಯ ಬಗ್ಗೆ ರೈತರು ಏನು ಮಾಡಬಹುದು ಈ ಒಂದು ಕೃಷಿ ಜಮೀನಿನಲ್ಲಿ? ನೀರಿನ ಸಂರಕ್ಷಣೆ ಮಾಡುವುದು ಅಂತ ಹೇಳಿದ್ರೆ, ನಮ್ಮಲ್ಲಿ ಮಳೆಗಾಲದಲ್ಲಿ ಏನೊಂದು ಮಳೆ ಬರುತ್ತದೆ, ಆ ಬರುವಾಗ ನಮ್ಮ ಕಣಿವೆ ಪ್ರದೇಶದ ಹಾಗೆ ಬೇರೆ ಬೇರೆ ಜಾಗಗಳು ಇರ್ತದೆ. ನಮ್ಮ ಭೂರಚನೆಯನ್ನ ನಾವು ಗಮನಿಸಬೇಕು. ಆ ಭೂರಚನೆಯನ್ನ ಗಮನಿಸಿ ಅಲ್ಲಿ ಯಾವ ರೀತಿಯಲ್ಲಿ ನೀರನ್ನು ಸಂರಕ್ಷಿಸಬಹುದು ಅಂತ ಆ ಪ್ರದೇಶಕ್ಕನುಗುಣವಾಗಿ ನಾವು ನಿರ್ಧಾರವನ್ನು ಮಾಡಬೇಕು. ಈಗ ಕಣಿವೆ ಪ್ರದೇಶ ಅಂತ ಆದರೆ, ಕಣಿವೆ ಪ್ರದೇಶಕ್ಕೆ ಅಡ್ಡಲಾಗಿ ಒಂದು ಬದುವನ್ನ ಕಟ್ಟಿ ಅಣೆಕಟ್ಟಿನ ತರ ಮಾಡಿದರೆ ನೀರನ್ನ ತುಂಬಾ ಉಳಿಸಲಿಕ್ಕಾಗ್ತದೆ, ತುಂಬಾ ಸಂಗ್ರಹಿಸಬಹುದು. ನಾವು ಸಣ್ಣ ಪುಟ್ಟ ಇಂಗು ಗುಂಡಿ ಮಾಡುವುದಕ್ಕಿಂತ ಇಂಥದ್ದನ್ನ ಮಾಡಿದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನೀರನ್ನು ಇಂಗಿಸಲಿಕ್ಕಾಗ್ತದೆ. ನಾವು ಕೂಡ ನಮ್ಮ ಜಾಗದಲ್ಲಿ ಆ ರೀತಿ ಮಾಡಿದ್ದೇವೆ. ಆ ಭೂರಚನೆಯನ್ನು ನೋಡಿ, ಈಗ ಸಣ್ಣ ಪುಟ್ಟ ತೋಡುಗಳಿರ್ತದೆ, ಆ ತೋಡುಗಳನ್ನ ಆ ರೀತಿ ಒಂದು ಅಣೆಕಟ್ಟು, ಈಗ ನಮ್ಮ ತೋಟಕ್ಕೆ ತೊಂದರೆ ಆಗದಂತಹ ಪ್ರದೇಶದಲ್ಲಿ ಯಾವ ಪ್ರದೇಶಕ್ಕೆ ಯಾವ ರೀತಿಯಲ್ಲಿ ಮಾಡಿದರೆ ಒಳ್ಳೆಯದು ಅಂತ ಆ ಪ್ರದೇಶವನ್ನು ಗಮನಿಸಿ ಆ ರೀತಿಯಲ್ಲಿ ಅಣೆಕಟ್ಟಿನ ರೀತಿಯಲ್ಲಿ ಮಾಡಿದರೆ ಆಗ್ತದೆ. ಅಥವಾ ಅದು ಸಾಧ್ಯ ಇಲ್ಲ ಅಂತ ಆದರೆ ಚಿಕ್ಕ ಪುಟ್ಟ ಇಂಗು ಗುಂಡಿಗಳನ್ನು ಮಾಡಿ ನೀರನ್ನು ಇಂಗಿಸಬಹುದು. ಹಾಗೂ ನಮ್ಮ ಬೋರ್ವೆಲ್ಗಳು, ಏನೊಂದು ಹಳತಾದ ಬೋರ್ವೆಲ್ಗಳು, ಅದೇನು ಉಪಯೋಗಕ್ಕೆ ಬರುವುದಿಲ್ಲ ಅಂತ ಹೇಳುವ ಸ್ಥಿತಿಗೆ ತಲುಪಿದ ಬೋರ್ವೆಲ್ಗಳು ಸಾಮಾನ್ಯವಾಗಿ ಎಲ್ಲ ಕೃಷಿಕರ ತೋಟಗಳಲ್ಲಿಯೂ ಇರ್ತದೆ, ಅವರ ಪ್ರದೇಶಗಳಲ್ಲೆಲ್ಲ ಇರ್ತದೆ. ಆ ಬೋರ್ವೆಲ್ಗಳಿಗೆ ನಿರಂತರವಾಗಿ ನೀರನ್ನು ಉಣಿಸಬಹುದು. ಏನೊಂದು ನಮ್ಮ ತೋಟದಲ್ಲಿ ಬಸಿಗಾಲುವೆ ಉಂಟು, ಆ ಬಸಿಗಾಲುವೆಯಲ್ಲಿ ಸಾಮಾನ್ಯ ಒಂದು 4-5 ತಿಂಗಳು ಕಾಲ ಬಹಳಷ್ಟು ಪ್ರಮಾಣದ ನೀರು ಹೊರಗೆ ಹೋಗ್ತದೆ. ಆ ನೀರನ್ನು ಆ ಬೋರ್ವೆಲ್ಗಳಿಗೆ ಫೀಡ್ ಮಾಡಿದರೆ 400,000,000 ಲೀಟರ್ ನೀರನ್ನು ನಾವು ಭೂಮಿಯ ಒಳಗೆ ಭೂಗರ್ಭಕ್ಕೆ ಇಳಿಸಿಕೊಡಬಹುದು. ಇದರ ಜೊತೆಗೆ ಒಂದು ತೋಟದಲ್ಲಿ ವೈವಿಧ್ಯತೆಯ ಗಿಡಗಳನ್ನು ನಾವು ಕಾಪಾಡಿಕೊಳ್ಳಬೇಕು ಅನ್ನುವಂಥದ್ದು, ಮೋನೋಕಲ್ಚರ್ ಅಥವಾ ಒಂದು ಅಡಿಕೆ ಒಂದೇ ಬೆಳೆಯನ್ನು ಬೆಳೆಯುವುದರ ಬದಲಿಗೆ ಆರ್ಥಿಕ ಬೆಳೆ ಅಂತ ಅಲ್ಲ, ಬೇರೆ ಬೇರೆ ವೈವಿಧ್ಯಮಯ ಬೆಳೆಯನ್ನು ಕೂಡ ಬೆಳಿಬೇಕು ಅನ್ನುವಂಥದ್ದು, ಇದು ಕೂಡ ನೀರಿನ ಸಂರಕ್ಷಣೆಯಲ್ಲಿ ನಮಗೆ ನೆರವಾಗ್ತದೆ ಅನ್ನುವಂಥ ಒಂದು ವಿಚಾರ. ಖಂಡಿತ ನೆರವಾಗ್ತದೆ. ನಾವು ಕಾಡನ್ನ ನೋಡಿದ್ರೆ, ಕಾಡಿನಲ್ಲಿ ಹಾಗೂ ಪರಿಸರದಲ್ಲಿ ಹೇಗಿರುತ್ತದೆ ಅಂತ ಹೇಳುವುದನ್ನ ನಾವು ಗಮನಿಸಿದ್ರೆ ಅಲ್ಲಿ ಸಂಪೂರ್ಣ ವೈವಿಧ್ಯತೆ ಮನೆ ಮಾಡಿಕೊಂಡುಂಟು. ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ವೈವಿಧ್ಯತೆ ಉಂಟು ನಮ್ಮ ಕಾಡಿನಲ್ಲಿ. ಅದನ್ನೇ ನಾವು ಪುನರ್ ಸೃಷ್ಟಿ ನಮ್ಮ ಕೃಷಿ ತೋಟದಲ್ಲಿ ಮಾಡಿದರೆ ತುಂಬಾ ಒಳ್ಳೆಯದು. ಕಾಡಿನಲ್ಲಿ ಹೇಗೆ ನೀರು ಸಂಗ್ರಹ ಆಗ್ತದೆ, ಕಾಡಿನ ಪ್ರದೇಶಗಳಲ್ಲಿ ಹೇಗೆ ಭೂಗರ್ಭಕ್ಕೆ ನೀರು ಹೋಗ್ತದೆ ಅಂತ ಹೇಳಿದ್ರೆ, ಈಗ ಒಂದು ಬಹಳ ದೊಡ್ಡ ಪ್ರಮಾಣದ ಮಳೆ ಬಂದರೆ ಆ ಬಂದಂತಹ ಮಳೆ ನೀರು ಕಾಡಿನಲ್ಲಿರುವಂತಹ ಭೂಮಿಗೆ ಅಷ್ಟು ಸುಲಭದಲ್ಲಿ ವೇಗವಾಗಿ ಬಂದು ತಲುಪುವುದಿಲ್ಲ. ಏನೊಂದು ಮಳೆ ಬರ್ತದೆ, ಬಂದಂತಹ ಮಳೆ ಅಲ್ಲಿರುವಂತಹ ಬೃಹತ್ ವೃಕ್ಷಗಳ ಮೇಲೆ ಬೀಳ್ತದೆ, ಆನಂತರ ಅದಕ್ಕಿಂತ ಚಿಕ್ಕ ಮರಗಳ ಮೇಲೆ ಬೀಳ್ತದೆ, ಆನಂತರ ಪೊದರು ಸಸ್ಯಗಳ ಮೇಲೆ ಬೀಳ್ತದೆ, ಆನಂತರ ಕಾಡಿನಲ್ಲಿಯೇ ಇರುವಂತಹ ಏನೊಂದು ತರೆಗಲೆಗಳ ಒಂದು ಲೇಯರ್ ಇರ್ತದೆ, ಮುಚ್ಚಿಗೆ ಇರ್ತದೆ, ಅದರ ಮೇಲೆ ಮಳೆಯ ನೀರು ಬೀಳ್ತದೆ. ಹಾಗಾಗಿ ಎಷ್ಟೇ ದೊಡ್ಡ ಮಟ್ಟಿಗೆ ಮಳೆ ಬರಲಿ, ಎಷ್ಟೇ ದೊಡ್ಡ ಮಳೆ ಬಂದರೂ ಆ ಮಳೆಯ ನೀರು ಭೂಮಿಗೆ ತಲುಪುವಾಗ ಅದರ ಅಬ್ಬರ ಎಲ್ಲ ಕಡಿಮೆಯಾಗಿ ಅದು ಮಗುವಿಗೆ ತಾಯಿ ಹಾಲು ಉಣಿಸಿದ ರೀತಿಯಲ್ಲಿ ಭೂಮಿಗೆ ನೀರನ್ನು ಬಿಟ್ಟುಕೊಡ್ತದೆ. ಆ ಕಾರಣದಿಂದಾಗಿ ಏನಾಗ್ತದೆ ಅಂತ ಹೇಳಿದರೆ, ಮಣ್ಣಿಗೆ ಬಹಳ ನಿಧಾನದಲ್ಲಿ ನೀರು ಬರುವ ಕಾರಣ ಅದನ್ನು ಹೀರಿಕೊಂಡು ತನ್ನ ಭೂಗರ್ಭದ ಒಳಕ್ಕೆ ಕಳಿಸಲಿಕ್ಕೆ ಒಂದು ಸಮಯಾವಕಾಶ ಸಿಗ್ತದೆ. ಅದೇ ರೀತಿ ನಾವು ನಮ್ಮ ಅಡಿಕೆ ತೋಟದಲ್ಲಿ ಕೂಡ ಮಾಡಬಹುದು. ಮಾಡಬೇಕು ಅಂತಾದರೆ ತೋಟ ಅಂತ ಹೇಳುವಾಗ ಅದರಲ್ಲಿ ಬೇರೆ ಬೇರೆ ರೀತಿಯ ಕೃಷಿ ಕಾರ್ಯಚಟುವಟಿಕೆಗಳು ನಡೀತದೆ. ಅದಕ್ಕೆಲ್ಲ ಹೊಂದಾಣಿಕೆ ಆಗುವಂತಹ ರೀತಿಯಲ್ಲಿ ನಾವು ಕೃಷಿಯನ್ನ ಮಾಡಿದರೆ ಬಹುಶಃ ಕಾಡಿನ ಹಾಗೆ ನಮ್ಮ ತೋಟದಲ್ಲಿಯೂ ಮಾಡಬಹುದು. ಮಾಡಿದ್ರಿಂದಾಗಿ ಮಣ್ಣಿನ ಫಲವತ್ತತೆಯೂ ಹೆಚ್ಚಾಗಬಹುದು. ನೀರಿನ ಇಂಗುವಿಕೆಯನ್ನ ನಾವು ಕಾಡಿನ ರೀತಿಯಲ್ಲಿ ಅಲ್ಲದಿದ್ರೂ ಅದರ ಒಂದಷ್ಟು ಮಟ್ಟಿಗೆ ನೀರಿನ ಇಂಗುವಿಕೆಯನ್ನ ಭೂಮಿಗೆ ಮಾಡಲಿಕ್ಕೆ ಸಾಧ್ಯ ಉಂಟು. ನೀರು ಸಂರಕ್ಷಣೆಯ ವಿಚಾರದ ಜೊತೆ ಜೊತೆಗೆ ನಿಮ್ಮ ಆಸಕ್ತಿಯ ಇನ್ನೊಂದು ವಿಚಾರ ಕಸಿ ಕಟ್ಟುವಂತಹದ್ದು. ಇದರ ಒಂದು ಪ್ರಾಮುಖ್ಯತೆ ಏನು, ವಿಶೇಷವಾಗಿ ಹಣ್ಣಿನ ಬೆಳೆಗಳಲ್ಲಿ ಅಥವಾ ಒಂದು ಹೂವಿನ ಗಿಡಗಳಲ್ಲಿ ಅಥವಾ ತೋಟಗಾರಿಕಾ ಬೆಳೆಗಳಲ್ಲಿ ಇದರ ಒಂದು ಪ್ರಾಮುಖ್ಯತೆ ಏನು, ಯಾಕಾಗಿ ಕಸಿ ಕಟ್ಟಬೇಕು, ಹಾಗೂ ಕಸಿ ಗಿಡಗಳ ನಿರ್ವಹಣೆಯನ್ನು ಹೇಗೆ ಮಾಡುವಂತಹದ್ದು? ಕಸಿ ಕಟ್ಟುವುದು ಅಂತ ಹೇಳಿದ್ರೆ ಅದು ಎಲ್ಲಾ ಸಸ್ಯಗಳಿಗೂ ನಾವು ಕಸಿಯನ್ನು ಕಟ್ಟಲಿಕ್ಕೆ ಆಗುದಿಲ್ಲ. ಏನೊಂದು ದ್ವಿದಳ ಧಾನ್ಯಗಳ ಅಂದ್ರೆ ಡೈಕಾಟ್ ಪ್ಲಾಂಟ್ಸ್ ಅಂತ ಏನು ಹೇಳ್ತಾರೆ, ಆ ಡೈಕಾಟ್ ಪ್ಲಾಂಟ್ಸ್ ಗಳಿಗೆ ಮಾತ್ರ ಕಸಿಯನ್ನ ಕಟ್ಟಲಿಕ್ಕೆ ಆಗ್ತದೆ. ಮೊನೊಕಾಟ್ಗಳಿಗೆ ನಾವು ಕಸಿಯನ್ನ ಕಟ್ಟಲಿಕ್ಕೆ ಆಗುದಿಲ್ಲ. ಇದು ಕಸಿ ಕಟ್ಟುವಂತಹ ವಿಚಾರದಲ್ಲಿರುವಂತಹ ಒಂದು ಎಲ್ಲರಿಗೂ ಗೊತ್ತಿರಬೇಕಾದಂತಹ ಒಂದು ಪ್ರಾಮುಖ್ಯ ವಿಚಾರ. ಈಗ ಎಷ್ಟೋ ನರ್ಸರಿಗಳಲ್ಲಿ ನಾನು ಗಮನಿಸಿದ್ದೇನೆ, ಸಾಮಾನ್ಯ ಮನುಷ್ಯರನ್ನ ಬಾಳೆಗಿಡವನ್ನ ತೋರಿಸಿ ಇದು ಕಸಿಯ ಗಿಡ ಅಂತ ಹೇಳ್ತಾರೆ. ಬಾಳೆಗೆ ಕಸಿ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ, ವೈಜ್ಞಾನಿಕವಾಗಿ ಅದು ಅಸಂಬದ್ಧ ಮಾತು. ಆನಂತರ ಅಡಿಕೆ ಗಿಡವನ್ನು ತೋರಿಸಿ, ತೆಂಗಿನ ಗಿಡವನ್ನು ತೋರಿಸಿ ಇದು ಕಸಿ ಗಿಡ ಅಂತ ಹೇಳ್ತಾರೆ. ಅದು ಕಸಿ ಗಿಡ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಮಾವು ಅನ್ನ ಕಸಿ ಕಟ್ಟುವುದು, ಹಲಸಿಗೆ ಕಸಿ ಕಟ್ಟುವುದು, ಪೇರಳೆಗೆ ಕಸಿ ಕಟ್ಟುವುದು, ಇದೆಲ್ಲ ಈ ಸಸ್ಯಗಳಲ್ಲಿ ಸಾಮಾನ್ಯರಿಗೆ ಒಂದು ಅರಿವಿಗೆ ಬರುವ ಹಾಗೆ ಹೇಳಬಹುದು ಅಂತಾದ್ರೆ ಎಲ್ಲ ಈ ಎಲ್ಲ ಸಸ್ಯಗಳಲ್ಲಿ ಗೆಲ್ಲು ಅಂತ ಹೇಳುವಂತ ಇರುತ್ತದೆ, ಮತ್ತೊಂದು ಕಾಂಡ ಅಂತ ಹೇಳುವಂತಹದ್ದು ಇರುತ್ತದೆ. ಅದೇ ಅಡಿಕೆಯಲ್ಲಿ ಅಥವಾ ಬಾಳೆಯಲ್ಲಿ ಅಲ್ಲಿ ಕಾಂಡ ಮಾತ್ರ ನಮಗೆ ಕಾಣುವಂತಹದ್ದು, ಬ್ರಾಂಚಸ್ಗಳು ಗೆಲ್ಲುಗಳು ಇರುವುದಿಲ್ಲ. ಆ ಗೆಲ್ಲುಗಳು ಇರುವಂತಹ ಸಸ್ಯಗಳಿಗೆ ಮಾತ್ರ ನಾವು ಕಸಿಯನ್ನ ಕಟ್ಟಲಿಕ್ಕೆ ಸಾಧ್ಯ. ಕಸಿ ಯಾಕೆ ಕಟ್ಟಬೇಕು ಅಂತ ಹೇಳಿದ್ರೆ, ಮುಖ್ಯವಾಗಿ ಕಸಿಯನ್ನ ಕಟ್ಟುವುದು ಯಾಕೆ ಅಂತ ಹೇಳಿದ್ರೆ, ನಮಗೆ ಏನೊಂದು ತಾಯಿ ಮರ ಉಂಟು ಅಂದ್ರೆ ಈಗ ಒಂದು ಮರ ಉಂಟು, ಅದು ಬಹಳ ಚೆನ್ನಾಗಿ ಮಾವಿನ ಹಣ್ಣನ್ನು ಕೊಡ್ತದೆ, ತುಂಬಾ ಒಳ್ಳೆಯ ಹಣ್ಣನ್ನ, ಒಳ್ಳೆಯ ಸ್ವಾದಿಷ್ಟವಾದ ಹಣ್ಣನ್ನು ಅದು ಕೊಡ್ತದೆ. ಆದರೆ ಆ ಮರದ ಬೀಜವನ್ನೇ ನಾವು ಸಸಿಯಾಗಿ ಹುಟ್ಟಿಸಿದರೆ, ಅದೇ ಮರದ ಬೀಜ ಆದರೂ ಅದು ಆ ಮರದ್ದೇ ಲಕ್ಷಣವನ್ನು ತನ್ನ ಗಿಡದಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಅದು ಕೊಡುವುದಿಲ್ಲ. ಹಾಗೆಂತ ಹೇಳಿ ನೂರಕ್ಕೆ ನೂರು ಕೊಡುವುದಿಲ್ಲ ಅಂತಲ್ಲ, ಹತ್ತು ಬೀಜಗಳನ್ನು ಹಾಕಿದರೆ ಒಂದು ಐದಾರು ಬೀಜಗಳು ತಾಯಿಯ ಗುಣವನ್ನು ಹೊಂದಿಕೊಂಡಿರುವುದಿಲ್ಲ. ಒಂದು ಎರಡು ಮೂರು ಗಿಡಗಳು ಮಾತ್ರ ತಾಯಿಯ ಗುಣವನ್ನು ಹೊಂದಲಿಕ್ಕೆ ಸಾಧ್ಯ ಉಂಟು ಅಥವಾ ಇಲ್ಲದಿರಲಿಕ್ಕುಂಟು. ಈ ರೀತಿ ಇರುವ ಕಾರಣ ನಮಗೆ ಏನೊಂದು ತಾಯಿ ಮರ ಉಂಟು, ಅದೇ ಮರವಾದ ಅದೇ ಗುಣವನ್ನು ನಾವು ಅದೇ ಗುಣದ ಎಷ್ಟೋ ನೂರಾರು ಸಸ್ಯಗಳನ್ನು ಮಾಡಬೇಕು ಅಂತಾದರೆ ನಾವು ಕಸಿಯನ್ನು ಕಟ್ಟುವುದು ಅತ್ಯಂತ ಅವಶ್ಯಕ. ಇನ್ನೊಂದು ವಿಚಾರ, ಇದಕ್ಕೆ ಪೂರಕವಾಗಿ ನೀವು ಕಸಿ ಕಾಳುಮೆಣಸಿನ ಗಿಡವನ್ನು ಕೂಡ ಅಭಿವೃದ್ಧಿಪಡಿಸ್ತೀರಿ, ಈ ಇದರ ಬಗ್ಗೆ ಹೇಳಿ. ಕಸಿ ಕಾಳುಮೆಣಸು ಯಾಕೆ ಮಾಡುವುದು ಅಂತ ಹೇಳಿದರೆ, ಇಲ್ಲಿ ಕಾಳುಮೆಣಸಿಗೆ ಬಹಳ ದೊಡ್ಡ ಮಟ್ಟಿಗೆ ಒಂದು ಶಿಲೀಂಧ್ರದಿಂದ ಬರುವಂತಹ ರೋಗ ಉಂಟು. ಮಳೆಗಾಲದಲ್ಲಿ ಈ ರೋಗ ಬರುತ್ತದೆ. ಈ ರೋಗಕ್ಕೆ ಬಹುಶಃ ಕೃಷಿಕರು ವಿಜ್ಞಾನಿಗಳು ಎಲ್ಲರೂ ತುಂಬಾ ಈ ರೋಗವನ್ನು ಸೋಲಿಸಲಿಕ್ಕೆ ಹೋರಾಟ ಮಾಡಿದ್ದಾರೆ, ಆದರೆ ದೊಡ್ಡ ಮಟ್ಟಿಗೆ ಯಶಸ್ಸು ಸಿಗಲಿಲ್ಲ. ಆದರೆ ಈ ಕಾಳುಮೆಣಸಿಗೆ ಏನೊಂದು ಕಸಿ ಕಟ್ಟುವಂತಹ ಒಂದು ಇದು ಕೆಲಸವನ್ನ ಮಾಡಿದ ನಂತರ ಕಾಳುಮೆಣಸಿನ ರೋಗವನ್ನ 90% ಮಟ್ಟಿಗೆ ನಾವು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇಲ್ಲಿ ಕಸಿ ಕಟ್ಟಲಿಕ್ಕೆ ಏನೊಂದು ರೂಟ್ ಸ್ಟಾಕ್ ಅಂತ ಹೇಳ್ತೇವೆ, ಮೂಲ ಬೇರುಗಿಡ, ಆ ಬೇರುಗಿಡವನ್ನ ನಾವು ಹಿಪ್ಪಲಿ ಅಂತ ಹೇಳುವಂತಹ ಒಂದು ಸಸ್ಯವನ್ನ ಆಯ್ಕೆ ಮಾಡ್ತೇವೆ ಬೇರುಗಿಡವಾಗಿ, ಕಾಡು ಹಿಪ್ಪಲಿ, ಮರ ಹಿಪ್ಪಲಿ ಅಂತ ಕೂಡ ಹೇಳ್ತಾರೆ. ಇದು ತುಂಬಾ ಬಲಿಷ್ಠವಾದಂತಹ ಗಿಡ, ಇದು ನೀರು ನಿಲ್ಲುವಂತಹ ಜೌಗು ಪ್ರದೇಶದಲ್ಲಿ ಬಹಳ ಚೆನ್ನಾಗಿ ಬೆಳೀತದೆ. ಎಷ್ಟೋ ಸಸ್ಯಗಳು ಜೌಗು ಪ್ರದೇಶದಲ್ಲಿ ಬೆಳೆಯುವುದೇ ಇಲ್ಲ, ನೀರು ನಿಂತ ತಕ್ಷಣ ಅದು ಸತ್ತೇ ಹೋಗ್ತದೆ. ಕಾಳುಮೆಣಸು ಕೂಡ ಅದರ ಪಟ್ಟಿಗೆ ಸೇರಿದ್ದು, ಕಾಳುಮೆಣಸು ಕೂಡ ನೀರು ನಿಂತಹ ಪ್ರದೇಶದಲ್ಲಿ ಸತ್ತು ಹೋಗ್ತದೆ, ಬದುಕುವುದಿಲ್ಲ. ಆದರೆ ಈ ಹಿಪ್ಪಲಿ ಅಂತ ಹೇಳುವಂತಹ ಅದು ಬದುಕ್ತದೆ. ಹಾಗಾಗಿ ಅದಕ್ಕೆ ನಾವು ಕಸಿಯನ್ನ ಕಟ್ಟಿದ್ರೆ ಆ ಕಾಳುಮೆಣಸು ಭೂಮಿಯಿಂದ ಸಾಮಾನ್ಯ 1-1.5 ಫೀಟು ಎತ್ತರದಲ್ಲಿ ಇರುತ್ತದೆ. ಈ ಹಿಪ್ಪಲಿ ಗಿಡ ಬೇರುಗಿಡವಾಗಿ ನೆಲದಲ್ಲಿ ಇರ್ತದೆ. ಮೇಲಿನ ಕಾಳುಮೆಣಸಿನ ಏನೊಂದು ಕುಡಿ ಉಂಟು, ಅಲ್ಲಿಂದ ಬೇರು ಭೂಮಿಗೆ ಬಾರದಿದ್ರೆ, ಬಾರದ ಹಾಗೆ ಕೃಷಿಕನು ನೋಡಿಕೊಂಡ್ರೆ ರೋಗವನ್ನು 90% ಮಟ್ಟಿಗೆ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ. ಹಾಗೆಂತ ಹೇಳಿ ಗಾಳಿಯಿಂದ ಕೆಲವು ಸಲ ರೋಗಗಳು, ಬೇರೆ ಬೇರೆ ರೀತಿಯ ರೋಗಗಳು ಬರ್ತದೆ. ಆ ರೋಗಗಳು ಕಾಳುಮೆಣಸಿನ ಬಳ್ಳಿಗೆ ಬರಬಹುದು, ಆದರೆ ಭೂಮಿಯಿಂದ ಮುಖ್ಯವಾಗಿ ಬರುವಂತಹ ರೋಗವನ್ನು ಈ ವಿಚಾರದಲ್ಲಿ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ. ಕಾಳುಮೆಣಸಿನ ಈ ಕಸಿ ಕಾಳುಮೆಣಸಿನ ನೆಟ್ಟಂತಹ ಸಂದರ್ಭದಲ್ಲಿ ಅವುಗಳನ್ನು ನಿರ್ವಹಣಾ ಕ್ರಮಗಳು ಮತ್ತು ಏನು ಮುನ್ನೆಚ್ಚರಿಕೆ ನಾವು ವಹಿಸಬೇಕಾಗ್ತದೆ? ಇದರಲ್ಲಿ ಬಹಳ ಮುಖ್ಯವಾದ ಪ್ರಶ್ನೆ. ನಾನು ಕಸಿ ಕಾಳುಮೆಣಸು ಗಿಡ ನಟ್ಟಿಯಾಯಿತು, ಇನ್ನೇನು ನನಗೆ ಸಮಸ್ಯೆ ಇಲ್ಲ ಅಂತ ಕೃಷಿಕರು ಭಾವಿಸಬಾರದು. ಆ ಹಿಪ್ಪಲಿ ಗಿಡವನ್ನ ಏನೊಂದು ನಾವು ರೂಟು ಸ್ಟಾಕ್ ಆಗಿ ಬೇರು ಗಿಡವಾಗಿ ಉಪಯೋಗಿಸ್ತೇವೆ, ಅದು ತುಂಬಾ ಗೆಲ್ಲುಗಳು ತನ್ನ ಕುಡಿಗಳನ್ನ ಬಿಡ್ತಾ ಇರ್ತದೆ. ಹೊಸ ಹೊಸ ಚಿಗುರುಗಳು ಕೆಳಗಿನಿಂದ ಬರ್ತಾ ಇರ್ತದೆ. ಹಿಪ್ಪಲಿಂತಲ್ಲ, ಈಗ ನಾವು ಒಂದು ಚಿಕ್ಕಿಗೆ ಕಸಿ ಕಟ್ಟಿದ್ರು ಅಥವಾ ಮಾವಿಗೆ ಕಸಿ ಕಟ್ಟಿದ್ರು, ಯಾವುದಕ್ಕಾದ್ರೂ ಕಸಿ ಕಟ್ಟಿದ್ರು, ಕೆಳಗೆ ಒಂದು ಬೇರು ಗಿಡ ಅಂತ ಏನು ಆಯ್ಕೆ ಮಾಡಿರ್ತೇವೆ, ಅದರಿಂದ ಚಿಗುರುಗಳು ಬರುವಂತಹದ್ದು ಸಾಮಾನ್ಯ. ಆದರೆ ಹಿಪ್ಪಲಿಯಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಚಿಗುರು ಬರ್ತದೆ. ಈ ಬಂದಂತಹ ಚಿಗುರನ್ನ ಚಿವುಟಿ ತೆಗಿಬೇಕು, ಅಥವಾ ಚಿಗುರು ಸ್ವಲ್ಪ ದೊಡ್ಡಾದ ನಂತರ ಅದನ್ನು ತುಂಡು ಮಾಡಿ ಇನ್ನೊಂದು ಗಿಡವಾಗಿ ಮಾಡಿ ಅದಕ್ಕೆ ಪುನಃ ಕಾಳುಮೆಣಸು ಗಿಡವನ್ನು ಕಸಿ ಕಟ್ಟಬಹುದು. ಅಥವಾ ಇದರಲ್ಲಿಯೇ ಆ ಚಿಗುರು ತುಂಬಾ ಸ್ವಲ್ಪ ಎತ್ತರ ಬಂದ ನಂತರ ಅದಕ್ಕೆ ಕಸಿ ಕಟ್ಟಿದ್ರೆ ಒಂದು ಬಳ್ಳಿಯ ಬದಲು ಎರಡು ಬಳ್ಳಿ ಮಾಡಬಹುದು, 3-4 ಬಳ್ಳಿಯನ್ನ ಒಂದೇ ಅಡಿಕೆ ಮರಕ್ಕೆ ಹಬ್ಬಿಸಬಹುದು. ಆ ಕಸಿ ಕಟ್ಟುವಂತಹ ಒಂದು ಏನೊಂದು ಕೌಶಲ್ಯ ಅದನ್ನ ಕೃಷಿಕ ಕಲ್ತುಕೊಂಡ್ರೆ, ಒಂದು ಕಸಿ ಗಿಡವನ್ನ ಅವನು ತಂದು ತನ್ನ ಅಡಿಕೆ ಮರಕ್ಕೆ ಅಥವಾ ತೆಂಗಿನ ಮರಕ್ಕೆ ನೆಟ್ಟರೆ ಅದರಲ್ಲಿ 5-6 ಬಳ್ಳಿಗಳನ್ನ ಮಾಡಿಕೊಂಡು ಹೆಚ್ಚಿನ ಇಳುವರಿಯನ್ನ ಪಡೀಲಿಕ್ಕೆ ಸಾಧ್ಯ. ಇದರ ಜೊತೆ ಜೊತೆಗೆ ನೀವು ಅಡಿಕೆ ಮತ್ತು ಪುನರ್ಪೂಳಿ ಇವುಗಳ ಒಂದು ಸಸ್ಯಾಭಿವೃದ್ಧಿಯನ್ನು ಮಾಡಿಕೊಂಡು ಅದನ್ನ ನೀವು ನಿರ್ವಹಣೆಯನ್ನು ಕೂಡ ಮಾಡ್ತಾ ಇದ್ರಿ, ಈ ಬಗ್ಗೆ ಹೇಳಿ. ಅಡಿಕೆಯಲ್ಲಿ 5-6 ಜಾತಿಯ ಅಡಿಕೆ ಗಿಡಗಳು ಇವೆ. ಅದರ ನರ್ಸರಿಯನ್ನ ಕೂಡ ನಾನು ಮಾಡ್ತಾ ಇದ್ದೇನೆ. ಅದರಲ್ಲಿ ಮುಖ್ಯವಾಗಿ ಇಲ್ಲಿ ಮಂಗಳ, ಇಂಟರ್ ಮಂಗಳ, ಆನಂತರ ಸ್ವರ್ಣಮಂಗಳ, ಸೈಗನ್ ಅಂತ ಸಾಮಾನ್ಯ ನಮ್ಮ ಭಾಷೆಯಲ್ಲಿ ಕರಿತೇವೆ, ಆನಂತರ ಮೋಹಿತ್ ನಗರ, ಇಂಟರ್ಸಿ ಮೋಹಿತ್ ನಗರ, ರತ್ನಗಿರಿ, ಹಾಗೂ ನಮ್ಮ ಊರಿನ ಲೋಕಲ್ ತಳಿ, ಇಷ್ಟು ತಳಿಗಳು ನಮಗೆ ಅಡಿಕೆ ಕೃಷಿಯಲ್ಲಿ ಮುಖ್ಯವಾಗಿ ಸಿಗ್ತದೆ. ಈ ಎಲ್ಲ ತಳಿಗಳಿಗೂ ಅದರದ್ದೇ ಆದಂತಹ ಒಂದು ವಿಶೇಷತೆ ಇದೆ. ಎಲ್ಲ ಗಿಡಗಳನ್ನು ಎಲ್ಲ ಕಡೆಯಲ್ಲೂ ನೆಡಲಿಕ್ಕಾಗುವುದಿಲ್ಲ. ಭೂಮಿಯ ರಚನೆ ಹಾಗೂ ನೀರಿನ ಲಭ್ಯತೆ ಹಾಗೂ ಬಿಸಿಲಿನ ಲಭ್ಯತೆ ಇದನ್ನು ಹೊಂದಿಕೊಂಡು ಬೇರೆ ಬೇರೆ ತಳಿಯನ್ನು ಬೇರೆ ಬೇರೆ ಜಾಗಕ್ಕೆ ನೆಡುವಂಥದ್ದನ್ನು ಕೃಷಿಕರು ತುಂಬ ಆಲೋಚನೆ ಮಾಡಿಕೊಂಡರೆ ಅಡಿಕೆ ಕೃಷಿಯಲ್ಲಿ ಒಳ್ಳೆ ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯ. ನರ್ಸರಿಯ ಸೂಕ್ಷ್ಮಗಳೇನು? ನರ್ಸರಿಯಲ್ಲಿ ತುಂಬ ಸೂಕ್ಷ್ಮ ವಿಚಾರಗಳು ಉಂಟು. ಮುಖ್ಯವಾಗಿ ಇಲ್ಲಿ ನಾವು ಅತ್ಯುತ್ತಮ ಗುಣಮಟ್ಟದ ಸಸ್ಯಗಳನ್ನು ಉತ್ಪಾದನೆ ಮಾಡುವುದು ಅತ್ಯಂತ ಮುಖ್ಯ. ನಮ್ಮ ನರ್ಸರಿಗೆ ಯಾರು ಬರ್ತಾರೆ ಕೃಷಿಕರು, ಅವರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದ ಹಾಗೆ, ನಷ್ಟ ಆಗದ ಹಾಗೆ ನಾವು ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿರ್ತದೆ. ಹಾಗಾಗಿ ಇಲ್ಲಿ ಬೀಜದ ಆಯ್ಕೆಯನ್ನು ಮಾಡುವಾಗ ತುಂಬ ಎಚ್ಚರಿಕೆಯನ್ನು ನಾವು ವಹಿಸಬೇಕಾಗ್ತದೆ. ಯಾಕೆಂತ ಹೇಳಿದರೆ ಬಂದಂತಹ ಕೃಷಿಕನ ಭವಿಷ್ಯ ನಾವು ಕೊಡುವಂತಹ ಗಿಡದ ಮೇಲೆ ನಿಂತಿರ್ತದೆ. ಹಾಗಾಗಿ ಬೀಜದ ಆಯ್ಕೆಯನ್ನು ನಾವು ತುಂಬ ಎಚ್ಚರಿಕೆಯಿಂದ ಮಾಡಬೇಕಾಗ್ತದೆ. ಈಗ ಒಂದು ಮಂಗಳ ತೋಟದಿಂದ ನಾವು ಬೀಜವನ್ನು ಆಯ್ಕೆ ಮಾಡುವುದಾದರೆ ಅದರ ಆಸುಪಾಸಿನಲ್ಲಿ ಯಾವುದೇ ರೀತಿಯ ಬೇರೆ ಜಾತಿಯ ತೋಟಗಳು ಇದ್ರೆ ಆ ಮಂಗಳದ ಪ್ಯೂರಿಟಿ ಅಂತ ಹೇಳುವಂತಹದ್ದು ಬೀಜದಲ್ಲಿ ಇರುವುದಿಲ್ಲ. ಹಾಗಾಗಿ ಆ ನಾವು ಏನೊಂದು ಮದರ್ ಪ್ಲಾಂಟ್ಗಳನ್ನ ಸಿಲೆಕ್ಟ್ ಮಾಡ್ತೇವೆ, ಆ ಸಿಲೆಕ್ಟ್ ಮಾಡುವಾಗ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಆ ಮದರ್ ಪ್ಲಾಂಟ್ ಕೂಡ ಹಾಗೆ ಕೆಲವಾರು ವರ್ಷಗಳಲ್ಲಿ ಒಳ್ಳೆಯ ಫಲವನ್ನ ಕೊಡ್ತಾ ಇರಬೇಕು. ಮಂಗಳದ್ದೇ ಆದಂತಹ ಏನೊಂದು ಗುಣಲಕ್ಷಣ ಉಂಟು, ಆ ಗುಣಲಕ್ಷಣವನ್ನ ಅದು ಹೊಂದಿಕೊಂಡಿರಬೇಕು. ಪುನರ್ಪುಳಿ ಕಸಿ ಗಿಡದ ಬಗ್ಗೆ ಹೇಳಿ. ಪುನರ್ಪುಳಿ ಕಸಿ ಅಂತ ಹೇಳಿದ್ರೆ ಈಗ ಮಾವಿನ ಕಸಿ ಏನು ಮಾಡ್ತೇವೆ ಅದೇ ರೀತಿಯಲ್ಲಿ ಪುನರ್ಪುಳಿ ಕಸಿಯನ್ನು ಕೂಡ ಮಾಡುವಂತಹದ್ದು, ಟಾಪ್ ಗ್ರಾಫ್ಟ್ ಅಂತ ಹೇಳ್ತೇವೆ. ಅದರ ಕಸಿಯನ್ನ ಮಾಡುವುದು ಯಾಕೆ ಅಂತ ಹೇಳಿದ್ರೆ, ಈಗಾಗಲೇ ನಾನು ಹೇಳಿದ ಹಾಗೆ ಏನೊಂದು ತಾಯಿ ಮರದ ಗುಣಲಕ್ಷಣ ಉಂಟು, ಅದನ್ನ ನಾವು ಹಲವಾರು ಸಸ್ಯಗಳಲ್ಲಿ ಪಡ್ಕೊಂಡು ಅದೇ ಗುಣಲಕ್ಷಣದ ಸಹಸ್ರಾರು ಸಸ್ಯಗಳನ್ನು ಮಾಡಲಿಕ್ಕೆ ಬೇಕಾಗಿ ಮಾಡುವಂತಹದ್ದು. ಈಗ ಪುನರ್ಪುಳಿ ಕೃಷಿ ಕೂಡ ಹಾಗೆ, ಪುನರ್ಪುಳಿಯಲ್ಲಿ ಬೇರೆ ಬೇರೆ ರೀತಿಯ ಪುನರ್ಪುಳಿ ಗಿಡಗಳುಂಟು, ಮರಗಳುಂಟು. ಈಗ ಎಷ್ಟೋ ಪುನರ್ಪುಳಿ ಮರಗಳು ಮಳೆಗಾಲದ ಸಮಯದಲ್ಲಿ ಹಣ್ಣನ್ನು ಕೊಡ್ತದೆ. ಏನೊಂದು ಮೇ ಜೂನ್ ತಿಂಗಳಿನಲ್ಲಿ ಪುನರ್ಪುಳಿ ಹಣ್ಣಾದರೆ ಅದನ್ನು ನಾವು ಒಣಗಿಸಿ ಸಂಸ್ಕರಣೆ ಮಾಡಿ ಇಟ್ಟುಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕೆಂತ ಹೇಳಿದ್ರೆ ಆವಾಗ ಇಲ್ಲಿ ಮನ್ಸೂನ್ ಪ್ರಾರಂಭ ಆಗಿರ್ತದೆ. ಯಾವ ಪುನರ್ಪುಳಿ ಮರ ಫೆಬ್ರವರಿ ಮಾರ್ಚಿನಲ್ಲಿ ಹಣ್ಣನ್ನು ಕೊಡ್ತದೆ ಹಾಗೂ ಆ ಹಣ್ಣು ಒಳ್ಳೆಯ ಗುಣಮಟ್ಟವನ್ನು ಹೊಂದಿರ್ತದೆ, ಬಣ್ಣದಲ್ಲಿ ಹಾಗೂ ಹುಳಿಯಲ್ಲಿ ಹಾಗೂ ಅದರ ಗಾತ್ರದಲ್ಲಿ ಒಳ್ಳೆಯ ಗುಣವನ್ನು ಹೊಂದಿರ್ತದೆ. ಅಂತಹ ಮರವನ್ನು ಸಿಲೆಕ್ಟ್ ಮಾಡಿ ಅಂತಹ ಆ ಮರದ ಕುಡಿಗಳನ್ನು ಉಪಯೋಗಿಸಿ ನಾವು ಕಸಿಯನ್ನು ಕಟ್ಟುತ್ತೇವೆ. ಈ ಕಸಿ ಕಟ್ಟುವುದರಿಂದ ಒಂದು ನಮಗೆ ಒಳ್ಳೆಯ ಗುಣಮಟ್ಟದ ಗಿಡ ಸಿಗ್ತದೆ. ಇನ್ನೊಂದು ಪ್ರಯೋಜನ ಏನು ಅಂತ ಹೇಳಿದರೆ, ಈಗ ಇತ್ತೀಚಿನ ವರ್ಷಗಳಲ್ಲಿ ಸ್ಕಿಲ್ಡ್ ಲೇಬರ್ಗಳು ನಮಗೆ ತುಂಬ ಕಮ್ಮಿಯಾಗಿದೆ. ಒಳ್ಳೆಯ ಮರ ಹತ್ತುವಂತಹ ಕೆಲಸಗಾರರು ತುಂಬ ಕಡಿಮೆಯಾಗಿದ್ದಾರೆ. ಹಾಗಾಗಿ ಪುನರ್ಪುಳಿ ಮರದಲ್ಲಿ ಎಷ್ಟೇ ಹಣ್ಣಿದ್ರೂ ಕೊಯ್ಲಿಕ್ಕೆ ಆಗದಂತಹ ಪರಿಸ್ಥಿತಿ ನಮ್ಮಲ್ಲಿ ಉಂಟಾಗಿದೆ. ಕಸಿ ಕಟ್ಟುವುದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಈ ಕಸಿ ಕಟ್ಟಿದಂತಹ ಪುನರ್ಪುಳಿ ಗಿಡ ಒಂದು ಪೊದರಿನಾಗೆ ಆಗಿ ದಾಸವಾಳದಿಂದ ಹೂವನ್ನು ಕೊಯ್ದ ಹಾಗೆ ಪುನರ್ಪುಳಿಯನ್ನು ನಾವು ಮರದಿಂದ ಕೊಯ್ಬಹುದು. ಈ ಕಾರಣಕ್ಕಾಗಿ ಒಂದು ಉತ್ತಮ ಗುಣಮಟ್ಟದ ತಾಯಿ ಮರ, ಅದರ ಗುಣವನ್ನೇ ನಾವು ಪಡಿಬಹುದು. ಇನ್ನೊಂದು ತುಂಬ ಸುಲಭದಲ್ಲಿ ಕೊಯ್ಲನ್ನು ಮಾಡಬಹುದು. ಈ ಎರಡು ಮುಖ್ಯ ಕಾರಣಕ್ಕೆ ಬೇಕಾಗಿ ಪುನರ್ಪುಳಿ ಕಸಿಯನ್ನು ಮಾಡುವಂತಹದ್ದು. ಇನ್ನೊಂದು ಆಸಕ್ತಿಕರ ವಿಷಯ ಅಂತಂದ್ರೆ ಪಕ್ಷಿ ವೀಕ್ಷಣೆಯನ್ನು ಮಾಡುವಂತಹದ್ದು, ಜೊತೆ ಜೊತೆಗೆ ಕೃಷಿಯ ಪರಿಸರದಲ್ಲಿ ಪಕ್ಷಿಗಳು ಕೂಡ ಇರಬೇಕು, ಅವುಗಳು ಕೂಡ ಒಂದು ಅವಿಭಾಜ್ಯವಾದ ಅಂಗ ಅನ್ನುವಂತಹ ಒಂದು ವಿಚಾರ, ಈ ಬಗ್ಗೆ ಹೇಳಿ. ಪಕ್ಷಿ ಅಂತ ಅಲ್ಲ, ಎಲ್ಲ ನಾವು ಪ್ರಾಣಿಗಳನ್ನ ಗಿಡ ಮರಗಳನ್ನ ನಾವು ನಮ್ಮ ಹಾಗೆ ನಾವು ಕಾಣುವಂತಹದ್ದು ಅತ್ಯಂತ ಮುಖ್ಯ. ಈ ಭೂಮಿಯಲ್ಲಿ ಇರುವಂತಹ ಎಲ್ಲ ಜೀವಿಗಳಿಗೂ ನಮಗೆ ಎಷ್ಟು ಈ ಭೂಮಿಯ ಮೇಲೆ ಬದುಕಲಿಕ್ಕೆ ಹಕ್ಕು ಉಂಟು ಅಷ್ಟೇ ಹಕ್ಕು ಅವುಗಳಿಗೂ ಉಂಟು. ಹಾಗಾಗಿ ನಾವು ಎಲ್ಲ ಒಂದು ಸಹಸದಸ್ಯರ ಹಾಗೆ ಈ ಭೂಮಿಯಲ್ಲಿ ಸಹಬಾಳ್ವೆಯನ್ನು ನಡೆಸುವಂತಹದ್ದು ನಮ್ಮೆಲ್ಲರ ಯೋಗಕ್ಷೇಮಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ನಾವು ಈಗ ಕೃಷಿಯ ಮಟ್ಟಿಗೆ ಹೇಳುವುದಾದರೆ ಎಷ್ಟೋ ಜಾತಿಯ ಸಸ್ಯಗಳು, ಪಕ್ಷಿಗಳು, ಕೀಟಗಳು, ಹಾವುಗಳು, ಕಪ್ಪೆಗಳು ಕೃಷಿಗೆ ನಮಗೇ ಗೊತ್ತಿಲ್ಲದ ಹಾಗೆ ಸಹಾಯವನ್ನು ಮಾಡ್ತದೆ. ಮಣ್ಣಿನಲ್ಲಿರುವಂತಹ ಎರೆಹುಳು ಜಾತಿಯ ಜೀವಿಗಳು ಹಾಗೂ ಕಣ್ಣಿಗೆ ಕಾಣದ ಕೋಟ್ಯಂತರ ಬ್ಯಾಕ್ಟೀರಿಯಾಗಳು, ಫಂಗಸ್ಗಳು ನಮಗೆ ತುಂಬ ಸಹಾಯವನ್ನು ಮಾಡ್ತದೆ. ಆದರೆ ಇದರ ಯಾವುದೇ ಅರಿವಿಲ್ಲದೆ ನಾವು ಆ ಕೃಷಿಯನ್ನು ಮಾಡುವಾಗ ಕೇವಲ ಒಳ್ಳೆಯ ಫಸಲನ್ನು ಪಡಿಬೇಕು, ತುಂಬ ಸುಲಭದಲ್ಲಿ ಕೃಷಿ ಕಾರ್ಯವನ್ನು ನಡೆಸಬೇಕು ಅಂತ ಆಲೋಚನೆಯನ್ನು ಮಾಡಿ ಮನಸೋ ಇಚ್ಛೆ ರಾಸಾಯನಿಕ ವಸ್ತುಗಳನ್ನು ಬಳಸುವಂತಹದ್ದು ಕೃಷಿಕನ ಭವಿಷ್ಯಕ್ಕೆ ಉತ್ತಮ ಅಲ್ಲ. ಇದಕ್ಕೆ ಪೂರಕವಾಗಿ ಇನ್ನೊಂದು ಪ್ರಶ್ನೆಯನ್ನು ಕೇಳಬೇಕು. ಸಾಮಾನ್ಯವಾಗಿ ಕೃಷಿಯಲ್ಲಿ ಕೀಟನಾಶಕ ಅಂತ ಹೇಳ್ತೀವಿ, ಅಥವಾ ವೀಡಿಸೈಡ್ ಅಂತ ಹೇಳ್ತೀವಿ, ಕಳೆ ನಾಶಕ ಅಂತ ಹೇಳಿ, ಅಥವಾ ಬೇರೆ ಎಲ್ಲವನ್ನೂ ಕೂಡ ನಾಶ ಮಾಡಿ ನಾವು ಬೆಳೆಯನ್ನು ತೆಗೀಬೇಕು ಅನ್ನುವಂಥ ಒಂದು ಪ್ರವೃತ್ತಿ, ಇದರ ಬದಲಿಗೆ ಸಹಜೀವನ ಅಂತ ಯಾಕೆ ಯೋಚನೆ ಮಾಡುವುದಿಲ್ಲ ಅಂತ. ಅದುವೇ ತುಂಬಾ ದುಃಖಕರವಾದಂತಹ ವಿಷಯ ಇದು. ಈಗ ಏನು ಕಳೆನಾಶಕ ಅಂತ ಉಪಯೋಗಿಸ್ತಾರೆ, ಕೀಟನಾಶಕ ಅಂತ ಉಪಯೋಗಿಸ್ತಾರೆ. ಇದು ಈಗ ಕಳೆನಾಶಕವೂ ಹೌದು, ಕೀಟನಾಶಕವೂ ಹೌದು, ಭವಿಷ್ಯದಲ್ಲಿ ಕೃಷಿಕನಾಶಕ. ಕೃಷಿಕನನ್ನೇ ಈ ಭೂಮಿಯಲ್ಲಿ ಇಲ್ಲದ ಹಾಗೆ ಮಾಡುವಂತಹ ಶಕ್ತಿಯನ್ನ ಅದು ಹೊಂದಿದೆ. ಯಾವುದೇ ಒಬ್ಬ ಕೃಷಿಕನಿಗೆ ತಾನು ಉಪಯೋಗಿಸ್ತಾ ಇರುವಂತಹ ಕೀಟನಾಶಕ ಇರ್ಬೋದು, ಕಳೆನಾಶಕ ಇರ್ಬೋದು, ಅದರ ಒಳಗೆ ಏನು ಉಂಟು ಅಂತ ಹೇಳುವಂತಹದ್ದು ತುಂಬಾ ಕಡಿಮೆ ಗೊತ್ತಿರುವುದು. ಬಹುಶಃ 1,000 ಕೃಷಿಕರಲ್ಲಿ ಒಬ್ಬ ಇಬ್ಬರಿಗೆ ಏನಾದರ ಕೆಮಿಕಲ್ಗಳ ಶಕ್ತಿಯನ್ನ, ಕೆಮಿಕಲ್ಗಳು ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ, ಅದು ಎಷ್ಟು ಪ್ರಮಾಣದಲ್ಲಿ ಭೂಮಿಯಲ್ಲಿ ಉಳಿತದೆ ಹಾಗೂ ಮಣ್ಣಿನಲ್ಲಿ ಉಳಿತದೆ ಹಾಗೂ ಉಪಯೋಗಿಸುವಂತಹ ಕೃಷಿಕನ ಮೇಲೆ ಪರಿಣಾಮ ಬೀರ್ತದೆ ಅಂತ ಹೇಳುವಂತಹದ್ದು ಹೆಚ್ಚಿನ ಕೃಷಿಕರಿಗೂ ಅದರ ಅರಿವಿಲ್ಲ. ಅರಿವಿಲ್ಲದೆ ಕೇವಲ ತುಂಬಾ ಸುಲಭವಾಗಿ ಕೃಷಿಯನ್ನು ನಡೆಸಿಕೊಂಡು ಹೋಗಬೇಕು ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಹಾಗೂ ಮಿತವ್ಯಯದಿಂದ ಕೃಷಿಯನ್ನು ನಡೆಸಿಕೊಂಡು ಹೋಗಬೇಕು ಅಂತ ಮಾಡುವಂತಹ ಆಲೋಚನೆಯಿಂದ ಏನಾಗಿದೆ ಅಂತ ಹೇಳಿದರೆ, ಈ ಜಪಾನಿನಲ್ಲಿ ಒಂದು ಗಾದೆ ಉಂಟಂತೆ, ಈ ಆಧುನಿಕ ಕೃಷಿ ಅಂತ ಹೇಳುವಂತಹದ್ದು ಅಪ್ಪನಿಗೆ ಲಾಭ ಮಗನಿಗೆ ನಷ್ಟ ಅಂತ. ನಮಗೆ ಈಗ ಸುಲಭ ಆಗ್ಬೋದು, ನಮಗೆ ಲಾಭ ಆಗ್ಬೋದು, ಆದರೆ ಮುಂದಿನ ತಲೆಮಾರಿಗೆ ತುಂಬ ದೊಡ್ಡ ಮಟ್ಟಿಗೆ ತೊಂದರೆಯನ್ನು ನಾವು ಹುಟ್ಟಿಸಿ ಹಾಕಿದಾಗೆ ಆಗ್ತದೆ. ಸಹಜೀವನದ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಬಹುಶಃ ಕಾಡು ಪ್ರಾಣಿಗಳು ನಮ್ಮ ಬೆಳೆಯನ್ನು ನಾಶ ಮಾಡ್ತೇವೆ ಅಂತ ಹೇಳಿ. ಎಲ್ಲ ಕಡೆಯೂ ಹೋದಲ್ಲೆಲ್ಲ ಹೇಳುವಂತಹದ್ದು ಮಂಗಗಳಿಂದ ಹಾವಳಿ ಇದೆ, ನವಿಲಿನಿಂದ ತೊಂದರೆ ಇದೆ, ಹಂದಿಗಳಿಂದ ತೊಂದರೆ ಇದೆ ಅಂತ ಹೇಳಿ. ಇವುಗಳ ಜೊತೆಗೆ ಸಹಜೀವನ ಹೇಗೆ ಸಾಧ್ಯ? ತುಂಬಾ ಕಷ್ಟಕರವಾದಂತಹ ಪ್ರಶ್ನೆ, ಉತ್ತರಿಸಲಿಕ್ಕೆ ತುಂಬಾ ಕಷ್ಟ. ಎಲ್ಲ ಪ್ರಾಣಿಗಳು, ಈಗ ಕಾಡು ಹಂದಿರ್ಬೋದು, ಮಂಗ ಇರ್ಬೋದು ಅಥವಾ ನವಿಲಿರ್ಬೋದು, ಇವೆಲ್ಲ ಕೃಷಿಕನಿಗೆ ತೊಂದರೆಯನ್ನ ಉಂಟು ಮಾಡ್ತದೆ ಅಂತ ಹೇಳುವಂತಹದ್ದು ಸಾಮಾನ್ಯ ಎಲ್ಲ ಕೃಷಿಕರು ಹೇಳುವಂತಹ ಮಾತೆ. ನಾನು ಕೂಡ ಆ ತೊಂದರೆಗಳನ್ನು ಅನುಭವಿಸಿದವನೇ. ಆದರೆ ಇಲ್ಲಿ ಒಂದು ಎಲ್ಲ ಕೃಷಿಕರ ಏನೊಂದು ಆಕ್ಷೇಪಗಳುಂಟು, ಅದಕ್ಕೆ ಕ್ಷಮೆಯನ್ನು ಕೇಳ್ತಾ ನಾನು ಹೇಳುವಂತಹ ಮಾತು ಏನು ಅಂತ ಹೇಳಿದರೆ, ಕಾಡು ಹಂದಿ ಇರ್ಬೋದು, ಮಂಗ ಇರ್ಬೋದು ಅಥವಾ ಬೇರೆ ಕಾಡು ಪ್ರಾಣಿಗಳು ಇರ್ಬೋದು, ಇವುಗಳ ತೊಂದರೆ ನಾವು ಗ್ರಹಿಸಿದಷ್ಟು ಹೆಚ್ಚು ಇಲ್ಲ, ಆ ಪ್ರಮಾಣದಲ್ಲಿ ಇಲ್ಲ. ಅವುಗಳು ಒಂದು ನಮ್ಮ ಹಾಗೆ ಜೀವಿಗಳು, ಅವುಗಳಿಗೂ ಹಸಿವೆ ಅಂತ ಹೇಳುವುದುಂಟು, ಅವುಗಳಿಗೂ ಬದುಕಲಿಕ್ಕೆ ಒಂದಷ್ಟು ಜಾಗ ಬೇಕು. ಆ ಜಾಗವನ್ನು ನಾವೀಗ ಅತಿಕ್ರಮಣ ಮಾಡಿದ್ದೇವೆ, ಅವರು ಇರುವಂತಹ ಜಾಗದಲ್ಲಿ ನಾವಿದ್ದೇವೆ, ನಾವು ನಮ್ಮ ಜೀವನವನ್ನು ನಡೆಸ್ತೇವೆ, ನಾವು ನಮ್ಮ ಮಕ್ಕಳು ನಮ್ಮ ಕುಟುಂಬವನ್ನು ಸಾಕ್ತಾ ಇದ್ದೇವೆ, ಹಾಗೆ ಅವುಗಳಿಗೂ ಈ ಭೂಮಿಯಲ್ಲಿ ಬದುಕಲಿಕ್ಕೆ ಭೂಮಿ ಸೃಷ್ಟಿ ಮಾಡಿ ಅವರನ್ನು ಬಿಟ್ಟಿದೆ, ಬದುಕಲಿಕ್ಕೆ ಒಂದು ಹಕ್ಕಿ ಇದೆ, ಅವುಗಳು ಬದುಕಬೇಕು. ಹಾಗೆ ಅಂತ ಹೇಳಿ ಅವುಗಳು ಬದುಕಬೇಕು ಅಂತ ಹೇಳಿದರೆ ನಮ್ಮ ಕೃಷಿಯನ್ನು ನಾಶ ಮಾಡಿ ಅವುಗಳು ಬದುಕುವುದು ಅಂತಲ್ಲ. ಈಗ ನಮ್ಮ ಕೃಷಿಯಲ್ಲಿ ಒಂದಷ್ಟು ಅವುಗಳಿಗಾಗಿ ನಾವು ಹಣ್ಣುಗಳನ್ನು, ಹಣ್ಣು ಬೆಳೆಯುವಂತಹ ಸಸ್ಯಗಳನ್ನು ಉಳಿಸಬೇಕು, ಬೆಳೆಸಬೇಕು. ಹಾಗೆ ಮಾಡಿದರೆ ಸ್ವಲ್ಪ ಅವುಗಳಿಗೂ ಒಂದು ಆಹಾರವನ್ನು ಕೊಟ್ಟು ನಾವು ಕೂಡ ಕೃಷಿಯನ್ನು ಚೆನ್ನಾಗಿ ಮಾಡ್ಬೋದು. ಉದಾಹರಣೆಗೆ ಹೇಳುವುದಾದರೆ, ಈಗ ಪಪ್ಪಾಯಿ ಗಿಡ ಇದೆ. ಈ ಪಪ್ಪಾಯಿ ಗಿಡ ಅಂತ ಹೇಳುವುದು ಕೃಷಿಗೆ ಯಾವುದೇ ಅಡಿಕೆ ಕೃಷಿ ಇರ್ಬೋದು, ಸಾಮಾನ್ಯ ಯಾವುದೇ ಕೃಷಿಗಳಿಗೂ ಏನು ತುಂಬ ತೊಂದರೆ ಕೊಡುವುದಿಲ್ಲ. ಆ ಪಪ್ಪಾಯಿ ಗಿಡವನ್ನು ಅದು ಅದರಷ್ಟಕ್ಕೆ ಭೂಮಿಯಲ್ಲಿ ಹುಟ್ಟು ಬೆಳೀತದೆ. ಎಷ್ಟೋ ಕೃಷಿಕರನ್ನು ನಾನು ನೋಡಿದ್ದೇನೆ, ಪಪ್ಪಾಯಿ ಗಿಡ ಇರ್ಬೋದು ಅಥವಾ ಯಾವುದೇ ಒಂದು ಹಣ್ಣಿನ ಗಿಡ ಇರ್ಬೋದು, ಕೈಯಲ್ಲಿ ಕತ್ತಿ ಉಂಟು ಅಂತ ಅಂದರೆ ಕಡಿದು ಬಿಸಾಡ್ತಾರೆ, ಹಿಂದೆ ಮುಂದೆ ಆಲೋಚನೆ ಮಾಡುವುದಿಲ್ಲ. ಈ ಪಪ್ಪಾಯಿ ಗಿಡ ವರ್ಷ ಇಡೀ ಹಣ್ಣನ್ನು ಕೊಡ್ತದೆ. ನಮಗೆ ಬೇಕಾದರೆ ಆ ಹಣ್ಣನ್ನು ನಾವು ಉಪಯೋಗಿಸಿ ಮಾಡಿತ್ತು, ಅಲ್ಲದ್ರೆ ಅದಾಗಿ ಹಣ್ಣು ಕೊಡ್ತಾ ಇರ್ತದೆ. ಎಷ್ಟೋ ಪಕ್ಷಿಗಳು ಪ್ರಾಣಿಗಳು ಅದನ್ನು ತಿಂತವೆ, ಅದರ ಆಹಾರವನ್ನು ಬಳಸಿಕೊಂಡು ಬದುಕ್ತವೆ. ಅದನ್ನು ನೋಡಿ ನಾವು ಸಂತೋಷವನ್ನು ಪಡಿಬೇಕು, ಅದರಲ್ಲಿ ತುಂಬ ಸಂತೋಷ ಇದೆ. ಬಹಳ ಸಂತೋಷ ವೆಂಕಟೇಶ್ವರ ಅವರೇ. ಕೃಷಿಯಲ್ಲಿ ನೀರಿನ ಸಂರಕ್ಷಣೆ ಮಾಡುವಂತಹದ್ದಿರಬಹುದು ಅಥವಾ ಪರಿಸರ ಸಂರಕ್ಷಣೆ ಮಾಡುವಂತಹದ್ದು, ಜೊತೆ ಜೊತೆಗೆ ಈ ಕಾಡು ಪ್ರಾಣಿಗಳಾಗ್ಬೋದು, ಪಕ್ಷಿಗಳಾಗ್ಬೋದು, ಇವುಗಳ ಜೊತೆಗೆ ಒಂದು ರೀತಿಯ ಸಹಜೀವನವನ್ನು ನಡೆಸುವಂತಹದ್ದು, ಕೃಷಿ ಎನ್ನುವಂತಹದ್ದು ಒಂದು ರೀತಿಯ ಧ್ಯಾನ ಎನ್ನುವಂತಹ ಒಂದು ಮಾತನ್ನು ಕೂಡ ನೀವು ಹೇಳಿದಿರಿ. ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ನರ್ಸರಿ ನಿರ್ವಹಣೆ, ಜಲಸಂರಕ್ಷಣೆ, ಪಕ್ಷಿ ವೀಕ್ಷಣೆ ಈ ಕುರಿತು ವೆಂಕಟೇಶ್ವರ ಎಚ್ ರಾಮಕುಂಜ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಕೊರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ, ಬಿಕ್ರಿ, ಖರೀದ್, ನೈ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ. ನಾಕ್ ಮುಂಹ ಕೋ ಮಾಸ್ಕ್ ಗಮಛೆ ಯಾ ಕಪಡೆ ಸೆ ಢಕ್ ಕರ್ ರಖೆ. ಆಂಖ್ ಕಾನ್ ನಾಕ್ ಮುಂಹ ನಾ ಛುವೆ. ಆಪಸ್ ಮೇ ದೋ ಗಜ್ ಕಿ ದೂರಿ ಬನಾಯೆ ರಖೆ. ಮಾಸ್ಕ್ ಔರ್ ದೋ ಗಜ್ ಕಿ ದೂರಿ ಕೆ ಮಂತ್ರ ಕೋ ಅಭಿ ಹಮೆ ಛೋಡನಾ ನಹಿ ಹೈ. ಫಸಲೋ ಕಿ ಬುವಾಯಿ ಏವಂ ಕಟಾಯಿ ಕರ್ತೆ ಸಮಯ ಆಪಸ್ ಮೇ ಕಮ್ ಸೆ ಕಮ್ ದೋ ಗಜ್ ಕಿ ದೂರಿ ಬನಾಯೆ ರಖೆ. ಫಸಲ್ ಕಿ ಕಟಾಯಿ ಕರ್ನೆ ಕೆ ಬಾದ್ ಛೋಟೆ ಛೋಟೆ ಢೇರೋ ಮೇ ಇಕಟ್ಠಾ ಕರೆ. ಕೃಷಿ ಕೆ ಔಜಾರೋ ಕಿ ಸಮಯ ಸಮಯ ಪರ್ ಸಫಾಯಿ ಕರೆ. ಏಕ್ ದೂಸರೆ ಕೆ ಸಾಥ್ ಔಜಾರೋ ಕಿ ಅದಲಾ ಬದಲಿ ನಾ ಕರೆ. ಶ್ರಮಿಕೋ ಕೆ ಶೌಚಾಲಯೋ ಔರ್ ಹಾಥ್ ಧೋನೆ ಕಿ ಜಗಹ ಕಿ ಠೀಕ್ ಸೆ ಸಫಾಯಿ ಜರೂರಿ. ಬುವಾಯಿ ಕಟಾಯಿ ಏವಂ ಮಳಾಯಿ ಕೆ ದೌರಾನ್ ಇಸ್ ಬಾತ್ ಕಾ ಧ್ಯಾನ್ ರಖೆ ಕಿ ಇನ್ ಸ್ಥಾನೋ ಕೆ ಆಸ್ ಪಾಸ್ ಕೋಯಿ ಥೂಕೆ ನಹಿ. ಕಂಬೈನ್, ಹಾರ್ವೆಸ್ಟರ್, ಥ್ರೆಷರ್, ಜುತಾಯಿ ಔರ್ ಬುವಾಯಿ ಕಿ ಮಶೀನೋ ಕೋ ಇಸ್ತೇಮಾಲ್ ಸೆ ಪೆಹಲೆ ಸಾಫ್ ಕರೆ. मशीनों के इस्तेमाल से पहले और इस्तेमाल के बाद हाथ साबुन से साफ करें। वाहनों, बोरियों, थैलियों और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು: ಹಳೆ ಅಡಿಕೆ ಕ್ವಿಂಟಾಲಿಗೆ 48,500 ರಿಂದ 50,500 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲಿಗೆ 46,000 ರಿಂದ 48,000 ರೂಪಾಯಿ, ಕೋಕಾ ಕ್ವಿಂಟಾಲಿಗೆ 26,000 ರಿಂದ 30,000, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 7,800 ರಿಂದ 11,000, ತೆಂಗಿನಕಾಯಿ ಒಂದನೇ ವರ್ಗ 1,000ಕ್ಕೆ 18,000 ರಿಂದ 20,000, ಎರಡನೇ ವರ್ಗ 15,000 ರಿಂದ 16,000, ಅಕ್ಕಿ ಸ್ಥಳೀಯ ಗಿರಣಿ ಕ್ವಿಂಟಾಲಿಗೆ 2,750 ರಿಂದ 2,900 ರೂಪಾಯಿ, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 2,900 ರಿಂದ 3,000 ರೂಪಾಯಿ, IR8 ಕ್ವಿಂಟಾಲಿಗೆ 2,550 ರಿಂದ 2,650 ರೂಪಾಯಿ, ಆಮದು ಭತ್ತ ಕ್ವಿಂಟಾಲಿಗೆ 1,750 ರಿಂದ 1,850 ರೂಪಾಯಿ, ಆಮದು ಬೆಲ್ಲ ಹಳದಿ ಕ್ವಿಂಟಾಲಿಗೆ 3,900 ರಿಂದ 4,300 ರೂಪಾಯಿ, ಕೆಂಪು ಬೆಲ್ಲ ಕ್ವಿಂಟಾಲಿಗೆ 3,700 ರಿಂದ 3,800, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 3,900 ರಿಂದ 4,200 ರೂಪಾಯಿ, ಆಮದು ಮೆಣಸು ಕ್ವಿಂಟಾಲಿಗೆ 20,000 ರಿಂದ 23,000 ರೂಪಾಯಿ, ಕಾಳು ಮೆಣಸು ಕ್ವಿಂಟಾಲಿಗೆ 37,000 ರಿಂದ 39,500, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 9,500 ರಿಂದ 10,500 ರೂಪಾಯಿ, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 2,500 ರಿಂದ 3,000 ರೂಪಾಯಿ, ಕದಳಿ ಕ್ವಿಂಟಾಲಿಗೆ 2,800 ರಿಂದ 3,200, ಗಾಳಿ ಕ್ವಿಂಟಾಲಿಗೆ 1,800 ರಿಂದ 2,000, ನೇಂದ್ರಬಾಳೆ ಕ್ವಿಂಟಾಲಿಗೆ 2,500 ರಿಂದ 3,600 ರೂಪಾಯಿ. ಕೇಳುಗರೆ, ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಈಗ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಒಂದು ಭಕ್ತಿಗೀತೆಯನ್ನು ಕೇಳೋಣ.